ಎಷ್ಟು ಮಟ್ಟಿಗೆ ಇಳುವರಿ ಬರುತ್ತೆ ಅಂತ ಕೊಯ್ಯುವಾಗ ಗೊತ್ತಾಗುತ್ತೆ. ಇಲ್ಲಿವರೆಗೂ ಈಗ ಮಳೆ ಪ್ರಾರಂಭ ಆಗೋದಕ್ಕೆ ಇನ್ನೊಂದು ಸ್ವಲ್ಪ ದಿನಗಳಿದ್ದಾವೆ, ಏನೇನು ಕ್ರಮ ಕೈಗೊಂಡ್ರಿ ಕಾಫಿ ಕೊಯ್ಲಾದ್ಮೇಲೆ? ಈ ಸಾರಿ ಮರ ಕಪಾತು, ಕಾಫಿ ಕಪಾತು, ಮತ್ತೆ ಇನ್ನು ಗೊಬ್ಬರ ಹಾಕ್ಬೇಕು ಅಷ್ಟೇ. ಗೊಬ್ಬರ ಮಳೆ ಬಂದ್ಮೇಲೆ ಕೊಡ್ತೀರಾ? ಇನ್ನೊಂದು ಒಂದು ವಾರದಲ್ಲಿ ಕೊಡ್ಬೇಕು ಸರ್. ಮಳೆ ಸ್ವಲ್ಪ ಚೆನ್ನಾಗಿ ಮಣ್ಣಲ್ಲಿ ತೇವಾಂಶ ಇದೆ ನೋಡ್ಕೊಂಡು ಕೊಡ್ಬೇಕಾಗತ್ತೆ. ಹೌದೌದು. ಸುಣ್ಣ ಏನಾದ್ರೂ ಕೊಟ್ರ ಈ ಸಾರಿ? ಈ ಸಾರಿ ಸುಣ್ಣ ಕೊಟ್ಟಿಲ್ಲ ಸರ್, ಸಾರಿ ಕೊಟ್ಟೆ ಸ್ವಲ್ಪ. ಕಳೆದ ಸಾರಿ ಕೊಟ್ಟಿದ್ರಿ? ಅದೇ ಒಂದು 3 ವರ್ಷಕ್ಕೊಂದ್ಸರಿ ಆದ್ರೂ ಕೊಡ್ಬೇಕು ಅಂತಾರೆ. ಕೊಟ್ಟಿದ್ದೀನಿ ಸರ್. ಗಿಡ ಕಪಾತು ಅಂದ್ರೆ ಏನೇನ್ ಮಾಡ್ತೀರಾ ಮಂದಣ್ಣ ಅವರು? ಗಿಡ ಕಪಾತು ಅಂದ್ರೆ ಕಂಬಸಿರು ತೆಗೆಯೋದು, ಸೋಲ್ ರೇಖೆ ತೆಗೆಯೋದು, ಗಂಟ ರೇಖೆ ತೆಗೆಯೋದು. ಆಮೇಲೆ ಕಂಬ ಚಿಗುರು ತೆಗಿತಾ ಇರ್ಬೇಕಾಗತ್ತೆ. ಕಂಬ ಚಿಗುರು ತೆಗಿತಾ ಇದ್ದಾರೆ ಸರ್. ಕಂಬ ಚಿಗುರು ಮತ್ತೆ ಅದು ಇಡೀ ವರ್ಷ ತೆಗಿತಾಲೇ ಇರ್ಬೇಕಾಗತ್ತ? ಇಡೀ ವರ್ಷ ಇಲ್ಲ, ತಿಂಗಳಿಗೆ ಒಂದ್ಸಾರಿ ತೆಗಿಬೇಕು. ಗೊಬ್ಬರ ಕೊಟ್ಟಮೇಲೆ ಸ್ವಲ್ಪ ಜಾಸ್ತಿ ಬರುತ್ತೆ. ಕಂಬ ಚಿಗುರು ತೆಗೆದ್ಬಿಟ್ಟು ಗೊಬ್ಬರ ಕೊಟ್ಟರೆ ಒಳ್ಳೇದು ಸರ್. ಕಂಬ ಚಿಗುರು ಇದ್ರೆ ಬೇಗ ಬರುತ್ತೆ ಸರ್, ಎತ್ತರ ಆಗ್ಬಿಡುತ್ತೆ. ಹೌದು. ಈಗ ಗೊಬ್ಬರ ಕೊಡೋದಕ್ಕಿಂತ ಮುಂಚೆ ಕಳೆನು ತೆಗಿಬೇಕಲ್ಲ? ಕಳೆ ತೆಗಿಬೇಕು ಸರ್, ಈ ಜನರದ ನಿರ್ವಹಣೆ ಕಷ್ಟ. ಮತ್ತೆ ಈ ಕಳೆನಾಶಕ ಅಂತ ಬಳಸ್ಕೊಳ್ತಾರೆ ಕೆಲವರು, ನೀವೇನು ಬಳಸಿಲ್ಲ? ಇಲ್ಲ ಇಲ್ಲ, ನಾವು ಬಳಸ ಔಷಧಿನ ಬಳಸೋಂಗಿಲ್ಲ ಸರ್ ತೋಟದೊಳಗೆ. ನೀವು ಕಳೆನಾಶಕ ಬಳಸ್ತಾ ಇಲ್ಲ, ಜನರನ್ನೇ ಇಟ್ಟು ತೆಗೆಸ್? ಯಾವುದು ಬಳಸೋಂಗಿಲ್ಲ. ಅಂದ್ರೆ ಗಿಡದ ಬುಡದ ಸುತ್ತ ಸ್ವಲ್ಪ ಕಳೆ ತೆಗಿಬೇಕಾಗತ್ತೆ. ದಬ್ಬೆ ಬೀಸ್ಕೊಳ್ಳೋದಷ್ಟೇ. ಮತ್ತೆ ಗೊಬ್ಬರ ಕೊಡೋದಕ್ಕಿಂತ ಮುಂಚೆ ಸ್ವಲ್ಪ ತೆಗಿಬೇಕಾಗತ್ತಲ್ಲ? ಹಾಗೇನೆ ದಬ್ಬೆ ಬೀಸ್ಬಿಡೋದಷ್ಟೇ. ನಾವು ಕಪಾತ್ ಮಾಡಿದ್ದು ಎಲೆ ಎಲ್ಲ ಇರ್ತಾಯಿಲ್ಲ, ಸ್ವಲ್ಪ ದೂರ ಮಾಡಿ ಗೊಬ್ಬರ ಹಾಕೋದು. ಗೊಬ್ಬರ ಕೊಟ್ಟು ಮತ್ತೆ ಎಲೆ ಮುಚ್ಚಬಹುದು? ಮುಚ್ಚೋದಿಲ್ಲ ಸರ್, ಯಾಕೆ ಮಳೆ ಬರುತ್ತೆ ಮತ್ತೆ ಜಾಸ್ತಿ ಆಗುತ್ತೆ. ಮಳೆ ಬಂದ್ರೆ ಕರೆಕ್ಟ್ ಜಾಸ್ತಿ ತೇವಾಂಶ ಆಗ್ಬಿಡುತ್ತೆ. ಈಗ ಜೂನ್ ಅಲ್ಲಿ ಒಂದ್ಸರಿ ಕೊಡ್ತೀರಾ ಗೊಬ್ಬರ, ಮತ್ತೆ ಯಾವಾಗ ಕೊಡ್ತೀರಾ? ಮತ್ತೆ ಮಾನ್ಸೂನ್ ಎಂಡಿಗೆ ಅಂದ್ರೆ ಸೆಪ್ಟೆಂಬರ್ ಆಗ್ಬೋದಾ? ಸೆಪ್ಟೆಂಬರ್ ಎಂಡ್ ಅಕ್ಟೋಬರ್. ಅಂದ್ರೆ ಅಲ್ಲಿವರೆಗೆ ಕಾಯಿ ದಪ್ಪ ಆಗಿರುತ್ತೆ, ಬೇಳೆ ಬಲಿಯೋದಕ್ಕೆ ಅನುಕೂಲ ಆಗುತ್ತೆ ಅಲ್ವಾ? ಸೆಪ್ಟೆಂಬರ್ ಅಲ್ಲಿ, ಸೆಪ್ಟೆಂಬರ್ ಎಂಡ್, ಸೆಪ್ಟೆಂಬರ್ ಕೊನೆಗೆ ಇನ್ನೊಂದು ಕಂತಿನ ಗೊಬ್ಬರ ಕೊಡ್ತೀರಾ? ಮಳೆಗಾಲದಲ್ಲಿ ಯಾವ ರೀತಿ ನೋಡ್ಕೋಬೇಕಾಗತ್ತೆ ಕಾಫಿ ತೋಟನ? ನಮ್ದೆಲ್ಲ ಇಳಿಜಾರು ಜಾಗ, ತೊಂದರೆ ಏನಿಲ್ಲ. ತೊಂದರೆ ಏನಿಲ್ಲ, ನೀರೆಲ್ಲ ಬಸ್ತೋಗುತ್ತೆ. ಬಸ್ತೋಗ್ತದೆ ಮತ್ತೆ ತೇವಾಂಶ ಅಷ್ಟೇ ಇರೋದಿಲ್ಲ. ಇರೋದಿಲ್ಲ ಅಂತೀರಿ? ಅಲ್ಲ ಈಗ ಇಳಿಜಾರು ಅಂದ್ರೆ ಮನ್ನಣ್ಣ ಅವ್ರೆ ಸ್ವಲ್ಪ ಮಣ್ಣಿನ ಕೊಚ್ಚಣೆ ಎಲ್ಲ ಆಗ್ಬೋದಲ್ಲ? ಅದು ಕಮ್ಮಿ, ಹೊರಗಡೆಯಿಂದ ನೀರು ಬಂದ್ರೆ ಮಾತ್ರ ಬರ್ತದೆ. ನಾವು ದಂಬೆ ಕಚ್ಚರ ಮಾಡ್ಬಿಟ್ರೆ ಮಣ್ಣು ಸ್ವಲ್ಪ ಹೋಗ್ಬಿಡ್ತದೆ. ಸ್ವಲ್ಪ ಕಚ್ಚರ ಇದ್ರೆ ಮಣ್ಣು ಹೋಗೋದಿಲ್ಲ ಸರ್. ಸ್ವಲ್ಪ ಕಳೆ ಇದ್ರೆ ಒಳ್ಳೇದು ಅಂತೀರಿ? ಹೌದು, ಸ್ವಲ್ಪ ಮಣ್ಣು ಉಳ್ಕೊಳ್ಳುತ್ತೆ, ದೊಡ್ಡದಾಗಕ್ಕೆ ಬಿಡಬಾರ್ದು ಅಷ್ಟೇ. ಸ್ವಲ್ಪ ನಿಯಂತ್ರಣದಲ್ಲೇ ಇರಬೇಕು. ಈಗ ಮಲ್ಲಣ್ಣ ಅವ್ರೆ, ಈ ಮಳೆಗಾಲದಲ್ಲಿ ಏನಾದ್ರೂ ರೋಗಗಳು ಬರ್ತವ ಕಾಫಿ ಬೆಳೆಗೆ? ನಮ್ಮಲ್ಲಿ ಅಷ್ಟೇನು ಕಾಣಂಗಿಲ್ಲ ಸರ್. ಯಾಕೆಂದ್ರೆ ತೇವಾಂಶ ಅಷ್ಟು ಉಳಿಯಲ್ಲ ಇಳಿಜಾರು, ನಮ್ಮಲ್ಲಿ ತೇವಾಂಶ ಎಲ್ಲ ಕಮ್ಮಿ, ಸ್ವಲ್ಪ ಕಲ್ಲು ಜಾಗ, ಹಾಗಾಗಿ ರೋಗಗಳು ಕಡಿಮೆ ಕಮ್ಮಿ ಸರ್. ಕೀಟಗಳು ಇಂಥವೇನಾದ್ರೂ ಬರ್ತಾವ? ಯಾವ್ದು ಕಾಣಂಗಿಲ್ಲ ಸರ್. ಏನಂತ ಸಮಸ್ಯೆ ಏನಿಲ್ಲ. ಹಾಗೆ ನಾವು ಕಾಫಿ ಕುಡಿಯೋದು ಲೇಟ್ ಆದ್ರೆ ಬೆರಿ ಬರೋರ್ ಬರ್ತದೆ ಅಷ್ಟೇ. ಬೆರಿ ಬರೋರ್ ಬರೋ ಸಾಧ್ಯತೆ ಇರುತ್ತೆ, ಇರುತ್ತೆ ಲೇಟ್ ಆದ್ರೆ. ಯಾವಾಗ ಕೊಯ್ತೀರಾ ನೀವು ಕಾಫಿನ? ನಾವು ಫೆಬ್ರವರಿ, ಫೆಬ್ರವರಿ ಶುರು ಮಾಡಿದ್ರೆ ಮಾರ್ಚ್ ಎಂಡ್ ಏಪ್ರಿಲ್ ಎಲ್ಲ ಮುಗಿದೋಗುತ್ತೆ. ಅಂದ್ರೆ ನೀವೇ ಒಣಗಿಸಿ ಮಾರಾಟ ಮಾಡ್ತೀರಾ ಹೇಗೆ? ನಮಗೆ ನೀರಿನ ಕೊರತೆ ಜಾಸ್ತಿ ಸರ್, ಹಾಗಾಗಿ ಚರಣೆ ಮಾಡ್ತೀರಾ? ಚರಣೆ ಮಾಡೋದು. ಕಳಸಾರಿ ಬೆಳೆ ಚೆನ್ನಾಗಿ ಬಂತ? ಕಳಸಾರಿ ನಮಗೆ ಒಂದು ಭಾರಿ ಕಮ್ಮಿ ಸರ್. ಕಡಿಮೆ ಆಯ್ತು. ಅಂದ್ರೆ ಸರಾಸರಿ ಇಳುವರಿ ಎಷ್ಟು ಬರುತ್ತೆ ನಿಮಗೆ, ಎಷ್ಟು ಚೀಲ ಬರ್ಬೋದು? ನಮ್ಮಲ್ಲಿ 30-35 ಚೀಲ ಬರ್ತದೆ. ಕಳಸಾರಿ ಏನಿಲ್ಲ, ಒಂದು 10-14 ಚೀಲ ಬಂದಿರ್ಬೋದು. ಅಂದ್ರೆ ಮಳೆ ಜಾಸ್ತಿ ಆಯ್ತು ಅಂತಾನ? ಮಳೆ ಫೇಲ್ಯೂರ್ ಆಯ್ತು, ನಮಗೆ ನೀರು ಓಡಿ ಸೌಕರ್ಯ ಏನಿಲ್ಲ ಸರ್. ಮಳೆನ ಮೇಲೆ ಆಶ್ರಿತ? ಮಳೆ ಆಶ್ರಿತ. ಮಳೆ ಬಂದ್ರೆ ಹೂ ಚೆನ್ನಾಗಿ ಬರುತ್ತೆ. ಮತ್ತೆ ಬ್ಯಾಕಪ್ಗೂ ಮಳೆನೇ ಬೇಕು, ಎಲ್ಲ ಮಳೆನೇ ಬೇಕು. ಮಳೆ ಚೆನ್ನಾಗಿ ಬಂದ್ರೆ ನಿಮ್ದು ಬೆಳೆ ಚೆನ್ನಾಗಿರುತ್ತೆ. ಹೌದು ಸರ್. ಇಲ್ಲ ಅಂದ್ರೆ ಕಷ್ಟನೇ. ಇಲ್ಲ ಕಷ್ಟನೇ. ಅಲ್ಲ ಈ ಸರಿ ಒಳ್ಳೆ ಬೆಲೆನೂ ಸಿಕ್ತಲ್ವೇ, ಚೆನ್ನಾಗಿದೆ ಬೆಲೆ? ಬೆಲೆ ಚೆನ್ನಾಗಿತ್ತು ಸರ್, ಈಗ ಕಮ್ಮಿ ಆಗ್ಬಿಟ್ಟಿದೆ, ಡೌನ್ ಆಗ್ಬಿಡ್ತಾರ. ಮತ್ತೆ ಡೌನ್ ಆಯ್ತು ಅಂತೀರಾ? ಸ್ವಲ್ಪ ಏರ್ಪೇರ್ ಆಗ್ತಾ ಇರುತ್ತೆ. ತುಂಬಾ ಏರ್ಪೇರ್ ಆಗಿದೆ, ಭಾರಿ ಕಮ್ಮಿ ಆಗ್ಬಿಡ್ತು. 480 ಇತ್ತು ಬೆಳೆಗೆ, ಇವಾಗ 432 ಬಂದಿದೆ. ಕಡಿಮೆ ಆಗ್ತಾ ಇದೆ, ಭಾರಿ ಕಮ್ಮಿ ಆಗ್ಬಿಟ್ಟಿದೆ. ಕಾಫಿ ಬಿಟ್ರೆ ಇನ್ನಾದ್ರು ನಿಮ್ದು ಮುಖ್ಯವಾದ ಬೆಳೆ ಅಡಿಕೆ ಇನ್ನೂರು ಗಿಡ ಉಂಟು. ಅದೇನು ಗದ್ದೆಯಲ್ಲಿ ಹಾಕೊಂಡಿದ್ದೀರಾ ಭತ್ತದ ಗದ್ದೆಯಲ್ಲಿ? ಗದ್ದೆಯಲ್ಲಿ ನೆಟ್ಟಿದ್ದೀನಿ, ನೀರಿನ ಸೌಕರ್ಯ ಕಮ್ಮಿ, ಅಡಿಕೆ ಗದ್ದೆ ಮಾಡೋದಿಲ್ಲ, ಅಡಿಕೆನೇ ಮಾಡಿಬಿಟ್ಟಿದ್ದೀನಿ. ಅಡಿಕೆ ಮಾಡಿದ್ದೀರಾ, ಅದು ಮಳೆ ಆಶ್ರಿತದಲ್ಲೇ ಬೆಳಿತೀರಾ? ಅದು ಚೆನ್ನಾಗಿ ಬೆಳೀತದೆ ಸರ್, ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಅದಕ್ಕೆ ಬಸಿ ಕಳವೆ ಎಲ್ಲ ಮಾಡಿದ್ದೆಲ್ಲ ಕ್ಲೀನ್ ಆಗಿ ಮಾಡಿದ್ದೀವಿ. ಚೆನ್ನಾಗಿ ಮಾಡಿದ್ದೀರ. ಅಡಿಕೆಗೆ ನೀರು ಕೊಡಲ್ಲ? ಯಾವ್ದಕ್ಕೆ ನೀರು ಕೊಡೋದಿಲ್ಲ ಸರ್, ನೀರು ಸೌಕರ್ಯನೇ ಇಲ್ಲ. ನೀರು ಸೌಕರ್ಯನೇ ಇಲ್ಲ, ಖುಷ್ಕಿ. ಮಳೆ ಆಶ್ರಿತದ ಬೆಳೆ. ಮತ್ತೆ ಫಸಲು ಕೊಡ್ತಾ ಇದೀಯ ಅಡಿಕೆ? ಅಡಿಕೆನ ಹಸಿರಾಗೇನೆ ಕೊಟ್ಬಿಡ್ತೀವಿ ಸರ್ ನಾವು. ಅಂದ್ರೆ ಫಸಲು ಕೊಡ್ತಾ ಇದೆ. ಎಷ್ಟು ವರ್ಷದ ತೋಟ? 12 ವರ್ಷದ ತೋಟ ಸರ್. ಫಸಲು ಚೆನ್ನಾಗಿ ಕೊಡ್ತಾ ಇದೆ. ಮತ್ತೆ ಕರಿಮೆಣಸಿನ ಎಷ್ಟು ಬಳ್ಳಿ ಇದಾವೆ? ಕರಿಮೆಣಸು ಒಂದು 300 ಬಳ್ಳಿ ಮೇಲೆ ಉಂಟು ಸರ್. 300 ಬಳ್ಳಿ. ಅದೇನು ಪಾಲ್ವಾಣಕ್ಕೆ ಹಣಿಸಿದಾರ ಹೇಗೆ? ಎಲ್ಲ ಕಾಡು ಮರಕ್ಕೆ ಸರ್. ಕಾಡು ಮರಗಳಿಗೆ ಹಣಿಸಿದಾರ. ಚೆನ್ನಾಗಿ ಫಸಲು ಬರ್ತಾ ಇದೆ. 12 ಗಂಟೆಲ್ಲ ಬರುತ್ತೆ. ಕಳೆದ ವರ್ಷ ಮೆಣಸೇ ಇಲ್ಲ. ಏನೇನೇ ಮಾಡ್ಬೇಕಿಲ್ಲ. ಓಹೋ, ಈ ವರ್ಷ ಪರವಾಗಿಲ್ಲ ಅಂತೀರಾ? ಈ ವರ್ಷ ಏನೋ ಕೊತ್ತು ಬರೋದು. ಕೊತ್ತು ಬರ್ತಾ ಇದೆಯಾ? ಈಗ ಬರ್ತಾ ಇದೆ. ಮಳೆನೂ ಪ್ರಾರಂಭ ಆಗಿದೆ. ಮಳೆ ಬೀಳ್ತಾ ಉಂಟು. ನೆನ್ನೆ ಇಲ್ಲ. ಮತ್ತೆ ಅಡಿಕೆಗೆ ಬೋರ್ಡೋ ಮಿಶ್ರಣ ಇದೆಲ್ಲ ಸಿಂಪರಣೆ ಮಾಡ್ತೀರಾ? ಏನು ಮಾಡೋದಿಲ್ಲ. ಏನು ಮಾಡೋದಿಲ್ಲ, ಸ್ವಾಭಾವಿಕವಾಗಿ ಬೆಳೀತಾ ಇದ್ದೀರಾ. ಅಡಿಕೆ ಮತ್ತೆ ಕರಿಮೆಣಸಿಗೆ ರೋಗ ಕೀಟಗಳ ಹಾವಳಿ ಕಂಡು ಬರುತ್ತಾ? ಹಾಗೆ ಬರ್ತದೆ. ನೀವೇನು ಕ್ರಮ ಕೈಗೊಳ್ಳಲ್ಲ ಅದಕ್ಕೆ? ಏನು ಮಾಡೋದಿಲ್ಲ. ಅದರಿಂದ ನಡೆಯಕ್ಕೆ ಜನ ಬೇಕಲ್ಲ ಸರ್. ಹೌದು ಹೌದು. ಏಲಕ್ಕಿನೂ ಕೂಡ ತಾವು ಹಾಕೊಳ್ತೀರಾ? ಏಲಕ್ಕಿ ಗಿಡ ಮಧ್ಯಮರೇ ಉಂಟು ಸರ್. ಎಷ್ಟು ಗಿಡಗಳಿದಾವೆ ಏಲಕ್ಕಿ? 100-150 ಗಿಡ ಇರ್ಬೋದು. 100-150 ಗಿಡ ಇರ್ಬೋದು. ಅದು ನಿಮ್ಮ ಮನೆ ಬಳಕೆಗೆ ಇದಕ್ಕೆಲ್ಲ ಸಾಕಾಗುತ್ತೆ? ಮನೆ ಬಳಕೆಗೆ ಯಾರಾದ್ರೂ ಎಂಟ್ರೀಸ್ ಎಲ್ಲ ಬಂದು ಕೇಳಿದ್ರೆ ಕೊಡ್ತೀವಿ. ಭತ್ತನ ಬೆಳಿತೀರಾ ಮನ್ನಣ್ಣವ್ರೆ? ಭತ್ತ ಬೆಳಿತೀನಿ ಸರ್. ಯಾವ ತಳಿ ಹಾಕೊಳ್ತೀರಾ? ಎಲ್ಲ ನೀರಾವರಿ. ನೀರಾವರಿನಲ್ಲಿ ಅಲ್ಲ, ಇಂಥ ತಳಿ ಅಂತ ಏನಾದ್ರು ಹಾಕೊಳ್ಳೋ ಭತ್ತದ್ದು? BKR. ಓ, BKB ಅಂತಾರಲ್ಲ ಅದೇನಾ? BKR ಅಂತ. ಅದು ಸ್ವಲ್ಪ ಸಣ್ಣ ಭತ್ತ, ಅಕ್ಕಿ ಸಣ್ಣ ಇರುತ್ತೆ. ಮತ್ತೆ ಮಾರಾಟಕ್ಕೆ ನಾವು ಕೇಳಿಸ್ತಿಲ್ಲವೇ? ಓಹೋ, ಅದನ್ನು ಮಾಡ್ತೀರಾ? ಅದನ್ನು ಮಾಡ್ತೀನಿ. ಸಸಿ ಮಡಿ ಯಾವಾಗ ಮಾಡ್ಕೊಳ್ತೀರಾ? ಸಸಿ ಮಡಿ ಇನ್ನು ಜೂನ್ ಫಸ್ಟ್ ರೆಡಿ ಮಾಡಿ ಜೂನ್ 8 ಇಟ್ಬಿಡ್ತೀವಿ. ಓ, ಭತ್ತ ಯಾವಾಗ ಕೊಯ್ತೀರಾ? ಭತ್ತ ನಾವು December 2. December 2 ಕೊಯ್ಲು ಮಾಡ್ತೀರಾ? ಅದು ಮಳೆ ಅಷ್ಟೇ. November 11-20 ಮೇಲೆ December 2 ವರೆಗೂ. ಮಳೆ ನೀರಿನಲ್ಲೇ ಬೆಳಿತೀರಾ ಭತ್ತನು? ಎಲ್ಲ ಮಳೆ ನೀರೇ. ಮಳೆ ನೀರಿನಲ್ಲೇ ಬೆಳಿತೀರಾ? ಗೊಬ್ಬರ ಕೊಡ್ತೀರಾ ಭತ್ತಕ್ಕೆ? ಭತ್ತಕ್ಕೆ ಸಗಣಿ ಗೊಬ್ಬರ ಕೊಡ್ತೀವಿ. ಮೇಲ್ ಗೊಬ್ಬರ ಸ್ವಲ್ಪ ಇದು ಕೊಡ್ತೀವಿ, ಕಾಂಪ್ಲೆಕ್ಸ್. ಕಾಂಪ್ಲೆಕ್ಸ್ ಕೊಡ್ತೀರಾ? ಇಳುವರಿ ಎಲ್ಲ ಚೆನ್ನಾಗಿ ಬರುತ್ತೆ? ಇಳುವರಿ ಚೆನ್ನಾಗಿ ಬರುತ್ತೆ. ಹುಲ್ಲಿಟ್ಕೊಳ್ತೀವಿ. ಅಂದ್ರೆ ಮೇವನು ಬಳಸ್ಕೊಳ್ತೀರಾ? ಮೇವನು ಬಳಸ್ಕೊಳ್ತೀರಾ. ಅದೇ ಹಸಿಗೆ ಆಗ್ತಾ ಇಲ್ಲ ಹುಲ್ಲು. ಅದೇನು ಹಂದಿಗೆ ತೌಡು. ಅದಕ್ಕೆಲ್ಲ ಆಗುತ್ತೆ. ಅದಕ್ಕೆಲ್ಲ ಆಗ್ತದೆ. ಕೋಳಿ ಬಾತು ಎಲ್ಲ ಉಂಟು. ಓ, ಕೋಳಿನೂ ಸಾಕಾಣಿಕೆ ಮಾಡ್ತಾ ಇದ್ದೀರಾ? ಕೋಳಿನೂ ಉಂಟು, ಬಾತು ಉಂಟು. ಓ, ಬಾತುಕೋಳಿ ಎಷ್ಟಿದಾವೆ? ಬಾತುಕೋಳಿ ಒಂದು 8 ಉಂಟು ಸರ್. 8. ನಿಮ್ಮ ಮನೆ ಬಳಕೆಗೆ ಮೊಟ್ಟೆ ಬೆಳೆಸ್ಕೊಳ್ತೀರಾ? ಅವಕ್ಕೆ ನೀರು, ಅವು ಈಜಾಡೋದಕ್ಕೆ ಕೆರೆ ಉಂಟು ಸರ್. ಕೆರೆ ಇದೆ. ಹಂದಿಗಳು? ಹಂದಿಗಳು ಗಂಡಂದಿ ಒಂದು, ತಾಯಿ ಒಂದು, ಒಂದು 6 ಮರಿಗಳು ಉಂಟು. ಒಂದು 20-25 ಕೆಜಿ ಆಗೋದು. ನೀವು ಬೆಳೆಸಿ ಮಾರಾಟ ಮಾಡ್ತೀರಾ? ಬೆಳೆಸಿ ನಾವು ಮಾಂಸ ಮಾಡಿ ಮಾರಾಟ ಮಾಡ್ತೀವಿ. ಏನೇನು ಆಹಾರ ಕೊಡ್ತೀರಾ ಅದಕ್ಕೆ? ಅದಕ್ಕೆ ನಾವು ಇಲ್ಲಿ ವೇಸ್ಟ್ ಮನೆಯಿಂದ ಟೌನಲ್ಲಿ ಮಾಡಿ ಹಾಕ್ತಿವಿ. ಮತ್ತೆ ಹೋಟೆಲ್ ವೇಸ್ಟ್ ಇದನ್ನ ಹಾಕ್ತೀರಾ? ಎಲ್ಲ ಸಿಕ್ಕದ್ರೆ ಎಲ್ಲ ಹಾಕ್ತಿವಿ ಸರ್. ಅದಕ್ಕೊಂದು ಗೂಡು ಸಪರೇಟ್ ಮಾಡ್ಕೊಂಡಿದ್ದೀರಾ? ಇಲ್ಲ, ಹೊರಗಡೆ. ಹೊರಗಡೆ ಮಾಡ್ಕೊಂಡಿದ್ದಾರೆ ಮನೆ ಹತ್ರ. ಪಶು ಆಹಾರ ಅಂತೀವಲ್ಲ, ಫೀಡ್ ಕೊಡ್ಬೇಕಾಗತ್ತ? ಸ್ವಲ್ಪ ಸ್ವಲ್ಪ ಕೊಡ್ತೀರಾ? ಸ್ವಲ್ಪ ಸ್ವಲ್ಪ. ಹಸುಗಳು ಎಷ್ಟಿದಾವೆ? ಹಸುಗಳು 5 ಉಂಟು ಸರ್. 5 ಹಸುಗಳು ಕರಿಗಳು, ಅದ್ರ ಕರಗಳೆಲ್ಲ ಸರಿ. ಅವು ಎಂತವು, ನಾಟಿ ತಳಿಗಳು ಅಥವಾ ಹೈಬ್ರಿಡ್ ಮಿಶ್ರ ತಳಿ? ನಾಟಿ. ಕಪ್ಪು ಬಿಡುಪು ಹಸುಗಳು ಅಂತಾರಲ್ಲ, ಅದ ಮಿಶ್ರ ತಳಿ? ನಾಟಿ. ಚೆನ್ನಾಗಿ ಕೊಡ್ತವೆ ಹಾಲು? 3-4 ಲೀಟರ್ ಕೊಡ್ತಾರೆ. ಓಹೋ, ಏನು ಡೈರಿಗೆ ಹಾಕ್ತೀರಾ ಹೇಗೆ ಅದು? ಡೈರಿ ಇಲ್ಲ ನಮ್ಮಲ್ಲಿ, ಏನಿಲ್ಲ ಸರ್. ಮತ್ತೆ ಹೋಟ್ಲು ಇದಕ್ಕೆಲ್ಲ ಮಾರಾಟ ಮಾಡ್ಬೇಕಾಗತ್ತ? ಹೋಟ್ಲವ್ರು ಯಾರು ತಕೊಳೋದಿಲ್ಲ. ಮನೆ ಹಾಲಿಲ್ಲದವ್ರು ಯಾರಾದ್ರೂ ಕೆಲಸ ಕೊಡ್ತೀವಿ ಅಷ್ಟೇ. ಅದು ಪರವಾಗಿಲ್ಲ, ಬೆಲೆ ಸಿಗುತ್ತೆ ಸರಿಯಾಗಿ, ಬೆಲೆ ಸಿಗ್ತದೆ, ಅಂದ್ರೆ ಜನ ಬೇಕಲ್ಲ, ಜನ ಸಿಗೋದಿಲ್ಲ. ಅದನ್ನ ನಿರ್ವಹಣೆ ಮಾಡೋದಕ್ಕೆ ಕಷ್ಟ ಅಲ್ಲ, ನಿರ್ವಹಣೆ ಮಾಡಬಹುದು, ಹಾಲು ತಕೊಳ್ಳಕ್ಕೆ ಜನ ಸಿಗ್ಬೇಕಲ್ಲ. ಹಾ ಹೌದು ಹೌದು ಹೌದು ಹೌದು ಹೌದು. ಅಂದ್ರೆ ನಿಮ್ಮ ವ್ಯವಸಾಯಕ್ಕೆ ಬೇಕಾದ ಸಗಣಿ ಗಂಜು ಇದೆಲ್ಲ ಸಿಗುತ್ತೆ, ಅದೊಂದು ಬಹಳ ಒಳ್ಳೆ ಅಂಶ ನಿಮ್ದು. ಯಾಕಂದ್ರೆ ಇವತ್ತು ಯಾರು ಸಗಣಿ ಗೊಬ್ಬರನೇ ಬಳಸಲ್ಲ, ಸಗಣಿ ಗೊಬ್ಬರ ನಾವು ಗದ್ದೆಗೆ ಹಾಕ್ತಿವಿ, ಗದ್ದೆ ಹಾಕಿ ಜಾಸ್ತಿ ಆಗಿದ್ರೆ ತೋಟಕ್ಕೂ ಹಾಕ್ಬಿಡ್ತೀವಿ. ತೋಟಕ್ಕೂ ಹಾಕ್ತೀರಾ? ಒಂದೊಂದ್ ಸರಿ ತೋಟಕ್ಕೆ ಹಾಕ್ತೀವಿ ಅಷ್ಟೇ. ಕೆರೆ ಇದೆಯಲ್ಲ, ಮೀನ್ ಸಾಕಾಣಿಕೆ ಮಾಡ್ತೀರಾ? ದೊಡ್ಡ ಸಾಕಾಣಿಕೆ ಅಲ್ಲ, ಒಂದು ಫ್ಯಾನ್ಸಿಗೆ ಬಿಟ್ಟಿದೆ ಅಷ್ಟೇ. ಓಹೋ, ಅಲ್ಲ ನಿಮ್ಮ ಮನೆ ಬಳಕೆಗೆ? ಅದು ಹಿಡಿಯೋದಿಲ್ಲ ಸರ್, ಹಿಡಿದಿಲ್ಲ. ಓಹ್, ಹಾಗೆ ಬಿಟ್ಟಿದ್ದೀರಾ? ಹಾಗೆ ಬಿಟ್ಟಿದ್ದೀನಿ. ಕೆರೆ ದೊಡ್ಡದ ನಿಮ್ದು ಅಥವಾ ಸಣ್ಣದು? ಕೆರೆ ಒಂದು 85 ಉದ್ದ ಉಂಟು ಸರ್. ಓಹೋ, 45 ಅಗಲ ಉಂಟು. ಪರವಾಗಿಲ್ಲ, ನೀರಿರಲಿಲ್ಲ ಸರ್. ನೀರ್ ಕಡಿಮೆ, ಬೇರೆ ಕಡೆಯಿಂದ ನೀರ್ ಬಂದು ಸೇರೋದಿಲ್ಲ. ಓ, ಎಲ್ಲೂ ಬೇರೆ ಕಡೆಯಿಂದ ನೀರ್ ಬರಲ್ಲ, ಎಲ್ಲ ಬಸ್ ಹೋಗ್ಬಿಡ್ತೇವೆ ಸರ್. ಓಹೋ ಹೋ, ಅಂದ್ರೆ ನಿಮ್ದು ಕಲ್ ಜಮೀನು ಅಂತ ಅಂದ್ರಲ್ಲ? ಅಲ್ಲ, ಅದು ಲೆವೆಲ್ ಇಲ್ಲ, ಇಳಿಜಾರು, ಕೆಳಗಡೆ ತೋಡು ಉಂಟು, ಅದೆಲ್ಲ ಹೇಳ್ಬಿಡ್ತದೆ, ತೋಡ್ಗೆ ಹೋಗ್ಬಿಡುತ್ತೆ ನೀರು. ಓಹೋ ಹೋ, ಅದ್ರಿಂದ ನೀರ್ ಅಂತ ನಿಲ್ಲಲ್ಲ, ನೀರ್ ನಿಂತ್ರೆ ತೋಟಗಳ ಸಾಕು, ಅದ್ರಲ್ಲಿ ನೀರ್ ನಿಲ್ಲಲ್ಲ. ನಮ್ದೆಲ್ಲ ತೋಟ ಎಲ್ಲ ದೂರ ದೂರ ಸರ್, ದೂರ ದೂರ ಇದಾವೆ. ಮನೆ ಹತ್ರ ಒಂದ್ 4-5 ಎಕರು, ಮತ್ತೆ ಬೇರೆ ಕಡೆ ಒಂದ್ 7 ಎಕರು, ಇನ್ನೊಂದು ಕಡೆ ಒಂದ್ 10-12 ಎಕರು. ಅಲ್ಲಲ್ಲ, ಬೇರೆ ಬೇರೆ ಕಡೆ ಇದೆ, ಬೇರೆ ಬೇರೆ ಕಡೆ ಇದೆ. ಮತ್ತೆ ನಿಮಗೆ ಕೃಷಿನಲ್ಲಿ ಯಾರ್ಯಾರು ಸಹಾಯ ಮಾಡ್ತಾರೆ ಮಂದಣ್ಣ ಅವರು? ಎಲ್ಲ ನೋಡ್ಕೊಳ್ತಾರೆ ಅಷ್ಟೇ, ಎಲ್ಲ ಕೆಲಸದವರೇ ಮಾಡ್ಬೇಕು ಸರ್. ಅಲ್ಲ, ನಿಮ್ಮ ಕುಟುಂಬದವ್ರು ನೋಡ್ಕೊಳ್ತಾರೆ? ಎಲ್ಲ ನೋಡ್ಕೊಳ್ತಾರೆ ಸರ್. ಮತ್ತೆ ಈ ಸರ್ಕಾರದವರು ಸಹಾಯ ಮಾಡ್ತಾರಲ್ಲ, ವರ್ಷಕ್ಕೆ 6,000 ರೂಪಾಯಿ ಎಲ್ಲ ಹಣ ಕೊಡ್ತಾ ಇದಾರೆ, ಬರ್ತಾ ಇದೆ ನಿಮ್ಮ ಅಕೌಂಟಿಗೆ, ಆ ಯೋಜನೆ ಹೆಸರು ಗೊತ್ತಾ? ಅಂದೆ ಯೋಜನೆ ಹೆಸರು ಗೊತ್ತಿಲ್ಲ ಸರ್. ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತ, ವರ್ಷಕ್ಕೆ 6,000 ರೂಪಾಯಿ ರೈತರ ಖಾತೆಗಳಿಗೆ ನೇರವಾಗಿ ಬರುತ್ತೆ. ಮೂರು ಕಂತುಗಳಲ್ಲಿ ಬರುತ್ತೆ. ಮೂರು ಕಂತುಗಳಲ್ಲಿ ಬರುತ್ತೆ, ಅದು ಅನುಕೂಲ ಆಗಿದೆಯಾ ನಿಮಗೆ? ನಾವು ಅದನ್ನ ಅಷ್ಟು ಪರಿಗಣಿಸೋದಿಲ್ಲ ಸರ್. ಅಲ್ಲ, ಆದರೂ ಅಕೌಂಟಿಗೆ ಖರ್ಚು ಮಾಡ್ತೀವಿ. ಅಕೌಂಟಿಗೆ ಬರ್ತಾ ಇರುತ್ತೆ. ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ ಮಂದಣ್ಣ ಅವರೇ? ಪರವಾಗಿಲ್ಲ, ಏನ್ ಮಾಡೋದು, ನಮ್ದು ಅದೇ ಕೃಷಿ ಮೇಲೆ ಅವಲಂಬಿತರಾಗಬೇಕು, ಅವಲಂಬಿತರಾಗಬೇಕು, ಅದೇ ಮಾಡ್ಕೊಂಡು ಹೋಗ್ಬೇಕು. ಲಾಭ ಲಾಭ ಬರ್ತಾ ಇದೆಯಾ? ಲಾಭ ಸಾಧಾರಣ ಹೇಳಕ್ಕಾಗಿಲ್ಲ, ಒಂದ್ ವರ್ಷ ಬರದೆ ಒಂದ್ ವರ್ಷ ಬರೋದಿಲ್ಲ. ಮತ್ತೆ ಕಾಫಿ ಮಂಡಳಿಯವರು ಏನಾದ್ರೂ ಸಹಾಯ ಮಾಡಿದಾರಾ? ನಾವೇನ್ ತಗೊಂಡು ಕೋಡಿರ ಎಂ ಮಂದಣ್ಣ ಅವರ ಕೃಷಿ ಅನುಭವಗಳನ್ನ ಇನ್ನೂ ಸವಿಸ್ತಾರವಾಗಿ ಅವರನ್ನ ಕೇಳಿ ತಿಳ್ಕೊಬೇಕು ಅಂದ್ರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 9448273322. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9448273322. ತುಂಬ ಸಂತೋಷ ಮಂದಣ್ಣ ಅವರೇ, ತಾವು ಕೃಷಿ ಅನುಭವಗಳನ್ನು ನಮ್ಮ ಜೊತೆ ಸವಿಸ್ತಾರವಾಗಿ ಹಂಚಿಕೊಂಡಿದ್ದೀರಾ, ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಕರಿಮೆಣಸು ಸಸಿ ತಯಾರಿಕೆ ಈ ಕುರಿತು ಮಾಹಿತಿ. ಕರಿಮೆಣಸಿನ ಬಳ್ಳಿನಲ್ಲಿ 3 ರೀತಿ ಕಾಂಡಗಳಿರ್ತವೆ. ಮೊದಲನೇದಾಗಿ ದೂರ ದೂರಕ್ಕೆ ಗಿಣ್ಣಿರುವಂಥ ಪ್ರಾಥಮಿಕ ಕಾಂಡ, ಇವುಗಳಲ್ಲಿ ಈ ಆಧಾರ ಮರಕ್ಕೆ ಹತ್ತದಕ್ಕೆ ಬೇಕಾದಂಥ ಬೇರುಗಳು ಇರ್ತವೆ. ಇನ್ನು ನೆಲದಲ್ಲಿ ಹರಡಿರುವಂಥ ಬಳ್ಳಿಗಳು, ಹಂಬುಗಳು. ಬಳ್ಳಿಯ ಕಾಂಡದ ಬುಡದಿಂದ ಈ ಹಂಬುಗಳಲ್ಲಿ ದೂರ ದೂರಕ್ಕೆ ಗಿಣ್ಣುಗಳಿರ್ತವೆ. ಈ ಗಿಣ್ಣುಗಳಿಂದ ಬೇರುಗಳು ಬರ್ತವೆ. ಇನ್ನು ಮೂರನೇದಾಗಿ ಫಸಲನ್ನು ನೀಡುವಂಥ ಕವಲುಗಳು. ಮೆಣಸಿನ ಬಳ್ಳಿಗಳನ್ನು ಮುಖ್ಯವಾಗಿ ನೆಲದಲ್ಲಿ ಹರಡಿಕೊಂಡಿರುವಂಥ ಬಳ್ಳಿಗಳನ್ನು, ಹಂಬುಗಳನ್ನು ಉಪಯೋಗಿಸ್ಕೊಂಡು ಸಸ್ಯಾಭಿವೃದ್ಧಿಯನ್ನು ಮಾಡಬಹುದು. ಫಸಲು ಕೊಡುವಂಥ ಕವಲುಗಳನ್ನು ಬೆಳೆಸಿದರೆ ಪೊರೆ ಮೆಣಸಿನ ಗಿಡ ಆಗುತ್ತೆ. ಬೇರು ಬಂದಿರುವಂಥ ಫಸಲು ಕವಲುಗಳನ್ನು ಪೊರೆ ಮೆಣಸು ಬೆಳೆಯೋದಕ್ಕೆ ಉಪಯೋಗಿಸ್ತಾರೆ. ಬೀಜದಿಂದ ಉತ್ಪತ್ತಿಯಾದಂಥ ಸಸಿಗಳು ಅನುವಂಶಿಕವಾಗಿ ಸಮಾನವಾಗಿಲ್ಲದಿರುವ ಕಾರಣ ಕಾಳು ಮೆಣಸಿನ ಬೀಜಗಳನ್ನು ಸಾಮಾನ್ಯವಾಗಿ ಸಸ್ಯಾಭಿವೃದ್ಧಿಗೆ ಬಳಸೋದಿಲ್ಲ. ಇನ್ನು ಸಸ್ಯಾಭಿವೃದ್ಧಿ ವಿಧಾನಗಳಿಗೆ ಬಂದರೆ ಬೇರೆ ಬೇರೆ ವಿಧಾನಗಳಿದ್ದಾವೆ. ಅದರಲ್ಲಿ ಸಾಂಪ್ರದಾಯಿಕ ವಿಧಾನ ಕೂಡ ಇದೆ. ಅಧಿಕ ಇಳುವರಿ ನೀಡುವಂಥ, ಹಾಗೆಯೇ ರೋಗರಹಿತ ಮೆಣಸಿನ ಬಳ್ಳಿಗಳಿಂದ ನೆಲದಲ್ಲಿ ಹಾಸಿಕೊಂಡಿರುವಂಥ ಹಂಬುಗಳನ್ನು ಆಯ್ಕೆ ಮಾಡಿಕೊಂಡು ಅವುಗಳನ್ನು ಸುತ್ತಿ ಆಧಾರ ಮರಕ್ಕೆ ಕಟ್ಟಬೇಕು. ಈ ರೀತಿ ಮಾಡೋದ್ರಿಂದ ಈ ಹಂಬುಗಳು ನೀರು ಮತ್ತು ಮಣ್ಣಿನ ಸಂಪರ್ಕ ಇಲ್ಲದೇ ಇರೋದ್ರಿಂದ ನೆಲದಲ್ಲಿ ಬೇರು ಬಿಡೋದನ್ನು ತಪ್ಪಿಸ್ಬೋದು. ಈ ಬಳ್ಳಿಗಳನ್ನು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನಲ್ಲಿ ನಾವು ಬೇರ್ಪಡಿಸಬೇಕು. ಈ ಬಳ್ಳಿಗಳ ಎಲೆಗಳನ್ನು ಸವರಿ 2-3 ಗಿಣ್ಣುಗಳಿರೋ ರೀತಿಯಲ್ಲಿ ಈ ಬಳ್ಳಿಯ ಕಡ್ಡಿಗಳನ್ನು ನಾವು ಕತ್ತರಿಸ್ಕೋಬೇಕು. ಈ ಕಡ್ಡಿಗಳನ್ನು ಸಸಿ ಮಡಿನಲ್ಲಿ ಅಥವಾ ಫಲವತ್ತಾದಂಥ ಮಣ್ಣನ್ನು ತುಂಬಿರುವಂಥ ಪಾಲಿಥೀನ್ ಚೀಲಗಳಲ್ಲಿ ನಾಟಿ ಮಾಡಬಹುದು. ಮುಖ್ಯವಾಗಿ ಈ ಪಾಲಿಥೀನ್ ಚೀಲಗಳಿಗೆ ಎರಡು ಭಾಗ ಮಣ್ಣು, ಒಂದು ಭಾಗ ಮರಳು ಮತ್ತು ಒಂದು ಭಾಗದಷ್ಟು ಸಗಣಿ ಗೊಬ್ಬರವನ್ನು ಮಿಶ್ರಣ ಮಾಡಿ ಆ ಒಂದು ಪಾಲಿಥೀನ್ ಚೀಲಗಳಿಗೆ ಈ ಕಡ್ಡಿಗಳನ್ನು ನಾವು ಊರಬೇಕಾಗತ್ತೆ. ಸಾಕಷ್ಟು ನೆರಳನ್ನು ಒರಗಿಸಿ ಆಗಾಗ್ಗೆ ನೀರನ್ನು ಕೊಡಬೇಕು. ಈ ರೀತಿ ಮಾಡಿದಂಥ ಮೆಣಸಿನ ಕಡ್ಡಿಗಳು ಚಿಗುರಿ ಬೇರೊಡೆದು ಬೆಳೆದು ಮೇ ಜೂನ್ ತಿಂಗಳ ವೇಳೆಗೆ ತೋಟದಲ್ಲಿ ನಾಟಿ ಮಾಡೋದಕ್ಕೆ ಸಿದ್ಧ ಆಗ್ತವೆ. ಶೀಘ್ರ ಸಸ್ಯಾಭಿವೃದ್ಧಿ ವಿಧಾನ ಅಂತ ಕೂಡ ಇದೆ. ಮುಖ್ಯವಾಗಿ ಈ ವಿಧಾನದಲ್ಲಿ ಒಂದೂವರೆ ಅಡಿ ಆಳ, ಒಂದಡಿ ಅಗಲ ಮತ್ತು ಅನುಕೂಲಕ್ಕೆ ತಕ್ಕಷ್ಟು ಉದ್ದ ಇರುವಂಥ ಕಾಲುವೆಗಳನ್ನು ತೋಡಬೇಕು. ಈ ಕಾಲುವೆಗೆ ನಾವು ಸಮ ಪ್ರಮಾಣದಲ್ಲಿ ಕಾಡುಮಣ್ಣು, ಕೊಟ್ಟಿಗೆ ಗೊಬ್ಬರ ಮತ್ತು ಮರಳನ್ನು ಭರ್ತಿ ಮಾಡಬೇಕು, ಅಂದರೆ ತುಂಬಬೇಕು. ಸೀಳು ಬಿದಿರು ಅಥವಾ ಸೀಳು ಪಿ ವಿ ಸಿ ಕೊಳವೆಯನ್ನು ತೆಗೆದುಕೊಂಡು 45 ಡಿಗ್ರಿ ಕೋನದಲ್ಲಿ ಸರಿಯಾದ ಆಧಾರವನ್ನು ಕೊಟ್ಟು ಈ ಕಾಲುವೆ ಪಕ್ಕದಲ್ಲಿ ನಿಲ್ಲಿಸಬೇಕು. ಭರ್ತಿ ಮಾಡಿರುವಂಥ ಈ ಕಾಲುವೆನಲ್ಲಿ ಮೆಣಸಿನ ಬಳ್ಳಿಯನ್ನು ನೆಟ್ಟು ಪ್ರತಿ ಬಿದಿರು ಅಥವಾ ಪಿ ವಿ ಸಿ ದೋಣಿಗಳ ಬುಡವನ್ನು ತೆಂಗಿನ ನಾರಿನ ಪುಡಿ ಮತ್ತು ಕೊಟ್ಟಿಗೆ ಗೊಬ್ಬರದ ಸಮ ಪ್ರಮಾಣದ ಮಿಶ್ರಣದೊಂದಿಗೆ ತುಂಬಬೇಕಾಗತ್ತೆ. ಮೆಣಸಿನ ಬಳ್ಳಿಯನ್ನು ದಾರ ಅಥವಾ ನಾರಿನಿಂದ ಈ ಬಿದಿರಿಗೆ ಕಟ್ಟಬೇಕು. ಪ್ರತಿದಿನ ಮೆಣಸಿನ ಬಳ್ಳಿಗೆ ನೀರನ್ನು ಉಣಿಸಬೇಕಾಗತ್ತೆ. ಈ ಕಾಳು ಮೆಣಸಿನ ಬಳ್ಳಿ ಬೆಳೆದಂತೆ ಬಿದಿರು ಅಥವಾ ದೋಣಿಗಳಿಗೆ ಮಿಶ್ರಣವನ್ನು ಮೇಲ್ಭಾಗಕ್ಕೆ ತುಂಬಿ ಗಿಣ್ಣುಗಳು ಅದರೊಳಗಡೆ ಇರೋ ರೀತಿಯಲ್ಲಿ ನೋಡಿಕೊಂಡು ಬಾಳೆ ಪಟ್ಟೆ ದಾರ ಅಥವಾ ತೆಂಗಿನ ನಾರಿನ ದಾರದಿಂದ ಕಟ್ತಾ ಹೋಗಬೇಕು. ಈ ವಿಧಾನದಿಂದ 3-4 ತಿಂಗಳಿನಲ್ಲಿ ಈ ಮೆಣಸಿನ ಬಳ್ಳಿ ದೋಣಿಯ ತುದಿಯವರೆಗೂ ಕೂಡ ಬೆಳೆದು ಪ್ರತಿ ಗಿಣ್ಣಲ್ಲಿ ಬೇರು ಬರ್ತವೆ. ಬಳ್ಳಿಯ ತುದಿಯನ್ನು ಚಿಗಿಟಿ ಮತ್ತು ಬುಡದಿಂದ 3 ಗೆಣ್ಣನ್ನು ಬಿಟ್ಟು ಬಳ್ಳಿಯ ಕಾಂಡವನ್ನು ಜಜ್ಜಿದರೆ ಪ್ರತಿ ಗಿಡದಿಂದ ಚಿಗುರು ಬರುತ್ತೆ. 10 ದಿನಗಳ ನಂತರ ಜಜ್ಜಿರುವಂಥ ಜಾಗದಲ್ಲಿ ಕತ್ತರಿಸಿದಂಥ ಬಳ್ಳಿಯನ್ನು ತೆಗೆದು 10 ದಿನ ಆದಮೇಲೆ ಈ ಜಜ್ಜಿರುವಂಥ ಜಾಗದಲ್ಲಿ ಕತ್ತರಿಸಿ ಬಳ್ಳಿಯನ್ನು ತೆಗೆದು ಪ್ರತಿ ಗೆಣ್ಣಿನ ಮಧ್ಯಭಾಗಕ್ಕೆ ಕತ್ತರಿಸಿ ಪ್ರತಿ ಗೆಣ್ಣನ್ನು ನಾವು ಬೇರ್ಪಡಿಸಬೇಕಾಗತ್ತೆ. ಬೇರ್ಬಿಟ್ಟಿರುವಂಥ ಗೆಣ್ಣುಗಳನ್ನು ಈ ನರ್ಸರಿ ಮಿಶ್ರಣ ತುಂಬಿರುವಂಥ ಪಾಲಿಥೀನ್ ಚೀಲದಲ್ಲಿ ನೆಡಬೇಕು. ಈ ನರ್ಸರಿ ಮಿಶ್ರಣಕ್ಕೆ 1 ಗ್ರಾಂನಷ್ಟು ಟ್ರೈಕೋಡರ್ಮ ಮತ್ತು 100 ಗ್ರಾಂನಷ್ಟು ಶಿಲೀಂಧ್ರ ಬೇರು ಗೊಬ್ಬರವನ್ನು ಪ್ರತಿ ಕಿಲೋಗ್ರಾಂ ಮಣ್ಣಿಗೆ ಹಾಕಬೇಕಾಗತ್ತೆ. ಈ ಚೀಲಗಳನ್ನು 200 ಗೇಜಿನ ಪಾಲಿಥೀನ್ ಹಾಳೆಗಳಿಂದ ಮುಚ್ಚಬೇಕು. ಹೀಗೆ ಮುಚ್ಚಿರುವಂಥ ಬಳ್ಳಿ 3 ವಾರದಲ್ಲಿ ಚಿಗುರೊಡೆಯುತ್ತೆ. ಆನಂತರ ಪಾಲಿಥೀನ್ ಹಾಳೆಗಳನ್ನು ತೆಗೆದು ತೋಟದಲ್ಲಿ ನೆಡೋವರೆಗೂ ಕೂಡ ಈ ಬಳ್ಳಿಗಳನ್ನು ನೆರಳಿನಲ್ಲಿ ಇಡಬೇಕು. ಈ ವಿಧಾನದಿಂದ ಆಗುವಂಥ ಅನುಕೂಲ ಅಂದರೆ ಮೆಣಸಿನ ಬಳ್ಳಿಗಳು ಅಧಿಕ ಪ್ರಮಾಣದಲ್ಲಿ ವೃದ್ಧಿಯಾಗ್ತವೆ, ಹೆಚ್ಚಿನ ಪ್ರಮಾಣದಲ್ಲಿ ಬೇರುಗಳು ಬರ್ತವೆ, ತೋಟದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿಯೂ ಬೇರೂರ್ತವೆ. ಉತ್ತಮ ಬೇರಿನ ಪರಿಣಾಮವಾಗಿ ಅವು ಚೆನ್ನಾಗಿ ಬೆಳವಣಿಗೆಯನ್ನು ಹೊಂದುತ್ತವೆ. ಕರಿಮೆಣಸಿನ ಸಸಿಗಳನ್ನು ನಾವು ಬೆಳೆಸ್ಕೊಳ್ಳೋದಕ್ಕೆ ಗುಂಡಿ ವಿಧಾನವನ್ನು ಬಳಸ್ಕೋಬಹುದು. ಇದು ಬಹಳ ಸುಲಭವಾದಂಥ ವಿಧಾನ. 2 ಮೀಟ್ರ್ ಉದ್ದ, 1 ಮೀಟ್ರ್ ಅಗಲ ಮತ್ತು 1/2 ಮೀಟ್ರ್ ಆಳ ಇರುವಂಥ ಗುಂಡಿಗಳನ್ನು ನೆರಳಿರುವಂಥ ಜಾಗದಲ್ಲಿ ತಕ್ಕೋಬೇಕು. ತೋಟದಲ್ಲಿರುವಂಥ ಬಳ್ಳಿಗಳಿಂದ 1 ಗೆಣ್ಣಿರುವಂಥ 8-10 ಸೆಂಟಿಮೀಟ್ರ್ ಉದ್ದದ ಬಳ್ಳಿಗಳನ್ನು ಎಲೆಗಳಿಗೆ ತೊಂದರೆ ಆಗದಂತೆ ನಾವು ಕತ್ತರಿಸ್ಕೋಬೇಕು. 25 ಸೆಂಟಿಮೀಟ್ರ್ ಉದ್ದ, 15 ಸೆಂಟಿಮೀಟ್ರ್ ಅಗಲದ ಹಾಗೆ 200 ಗೇಜ್ ದಪ್ಪದ ಪಾಲಿಥೀನ್ ಚೀಲದಲ್ಲಿ ಮರಳು, ಮಣ್ಣು, ತೆಂಗಿನ ಪುಡಿ ಮತ್ತು ಕೊಟ್ಟಿಗೆ ಗೊಬ್ಬರದ ಮಿಶ್ರಣವನ್ನು ತುಂಬಬೇಕು. ಗೆಣ್ಣಿನ ಭಾಗ ಮಣ್ಣಿನ ಒಳಗಡೆ ಹೋಗೋ ರೀತಿಯಲ್ಲಿ ಈ ಬಳ್ಳಿಗಳನ್ನು ನಾಟಿ ಮಾಡಬೇಕು. ನಾಟಿ ಮಾಡಿದ ಪಾಲಿಥೀನ್ ಚೀಲಗಳನ್ನು ಗುಂಡಿಗಳಲ್ಲಿ ಜೋಡಿಸ್ಕೋಬೇಕು. ಗುಂಡಿಗಳನ್ನು ಪಾಲಿಥೀನ್ ಹಾಳೆಗಳಿಂದ ಮುಚ್ಚಬೇಕು. ನೆಟ್ಟಂಥ ಬಳ್ಳಿಗಳಿಗೆ ಪ್ರತಿದಿನ 5 ಸಾರಿ ಈ ರೋಸ್ ಕ್ಯಾನ್ ಮೂಲಕ ನೀರನ್ನು ಕೊಡಬೇಕು. ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಷ್ಟು ತಾಮ್ರದ ಆಕ್ಸಿಕ್ಲೋರೈಡನ್ನು ಬೆರೆಸ್ಕೊಂಡು ದ್ರಾವಣವನ್ನು ತಯಾರಿಸಿಕೊಂಡು 2-3 ಸಾರಿ ಈ ಪಾಲಿಥೀನ್ ಚೀಲಗಳಿಗೆ ಹಾಕಬೇಕಾಗತ್ತೆ. ನಾಟಿ ಮಾಡಿದ 1 ತಿಂಗಳ ನಂತರ ಈ ಬಳ್ಳಿಯ ಎಲೆಗಳಿರುವಂಥ ಜಾಗದಿಂದ ಆರೋಗ್ಯವಂತ ಚಿಗುರು ಬರುತ್ತೆ. ಬಳ್ಳಿಗಳನ್ನು ನೆಟ್ಟ 2 ತಿಂಗಳ ನಂತರ ಗುಂಡಿಯಿಂದ ನಾವು ಹೊರಗಡೆ ತೆಗಿಬೇಕು ಮತ್ತು ಅವುಗಳನ್ನು ನೆರಳಿನಲ್ಲಿ ಇಟ್ಟು ಪ್ರತಿದಿನ 2 ಸಾರಿ ನೀರು ಕೊಡಬೇಕು. ಇಲ್ಲಿಂದ 2.5 ತಿಂಗಳಿನಲ್ಲಿ ಬಳ್ಳಿಗಳು ತೋಟದಲ್ಲಿ ನೆಡೋದಕ್ಕೆ ಸಿದ್ಧವಾಗ್ತವೆ. ಮುಖ್ಯವಾಗಿ ಈ ವಿಧಾನದಲ್ಲಿ 80%-85% ಯಶಸ್ಸನ್ನು ಗಳಿಸಬಹುದು. ಅಂದರೆ 100 ತುಂಡಿಗಳನ್ನು ನೆಟ್ಟರೆ 80-85 ಸಸಿಗಳನ್ನು ಪಡ್ಕೋಬಹುದು. ಮತ್ತೊಂದು ವಿಧಾನ ಅಂದರೆ ಸರ್ಪಂಟೈನ್ ಪದ್ಧತಿ ಅಂತ. ಇದು ಸರಳವಾದಂಥ ಮತ್ತು ಲಾಭದಾಯಕವಾದಂಥ ವಿಧಾನ. ಕರಿಮೆಣಸು ಗಿಡಗಳನ್ನು ಬೆಳೆಸೋದಕ್ಕೆ ಇದನ್ನು ಬಳಸಬಹುದು. 500 ಗ್ರಾಂನಷ್ಟು ಈ ಸಸಿಮಡಿ ಮಿಶ್ರಣ ಇರುವಂಥ ಪಾಲಿಥೀನ್ ಚೀಲದಲ್ಲಿ ಬೆಳೆದಿರುವಂಥ ಕರಿಮೆಣಸು ಗಿಡವನ್ನು ನರ್ಸರಿ ಮನೆ ಅಥವಾ ನೆರಳು ಮನೆಯಲ್ಲಿ ಸಾಲಾಗಿ ಇಟ್ಟು ಬೆಳೆಸ್ಕೋಬೇಕು. ಇದನ್ನು ತಾಯಿ ಸಸ್ಯವನ್ನಾಗಿ ನಾವು ಉಪಯೋಗಿಸ್ಕೋಬೋದು. ಗಿಡ ಬೆಳೆದಂತೆ ಪ್ರತಿ ಗೆಣ್ಣಿನ ತಳಕ್ಕೆ ಈ ನರ್ಸರಿ ಮಿಶ್ರಣ ತುಂಬಿರುವಂಥ ಸಣ್ಣ ಪಾಲಿಥೀನ್ ಚೀಲವನ್ನು ಇಟ್ಟು ಆ ಗೆಣ್ಣನ್ನು ಸ್ವಲ್ಪ ಅದುಮಿ ಸಣ್ಣ ಕೊಕ್ಕೆಯಾಕಾರದ ಬಿದಿರಿನ ಕಡ್ಡಿ ಅಥವಾ ತೆಂಗಿನ ಗರಿಯ ಕಡ್ಡಿಯಿಂದ ಆ ಗೆಣ್ಣು ಮಿಶ್ರಣಕ್ಕೆ ತಗುಲೋ ರೀತಿಯಲ್ಲಿ ಒತ್ತಿ ಬಿಡಬೇಕಾಗತ್ತೆ. ಅಂದರೆ ಈ ಸಣ್ಣ ಪಾಲಿಥೀನ್ ಚೀಲಗಳು ಅಂದರೆ 20 ಸೆಂಟಿಮೀಟರ್ನಷ್ಟು ಉದ್ದ, 10 ಸೆಂಟಿಮೀಟರ್ನಷ್ಟು ಅಗಲ ಇರಬೇಕಾಗತ್ತೆ. ಈ ಗೆಣ್ಣಿನಿಂದ ಬೇರು ಬೆಳೆಯುತ್ತೆ, ಹಾಗೆಯೇ ಗಿಡನೂ ಕೂಡ ಬೆಳೆಯುತ್ತೆ. ಗೆಣ್ಣುಗಳು ಬಂದಂತೆ ಈ ನರ್ಸರಿ ಮಿಶ್ರಣ ತುಂಬಿದಂಥ ಚೀಲವನ್ನು ಬೇರು ಬಿಡೋದಕ್ಕೆ ನಾವು ಇಡ್ತಾ ಇರಬೇಕು. 3 ತಿಂಗಳಿನಲ್ಲಿ 10-12 ಗೆಣ್ಣುಗಳಲ್ಲಿ ಚೆನ್ನಾಗಿ ಬೇರುಗಳು ಬರ್ತವೆ, ಅಂದರೆ ಈ ತಾಯಿ ಸಸ್ಯದಿಂದ. ಹಾಗೆಯೇ ಕಟಾವು ಮಾಡೋದಕ್ಕೂ ಕೂಡ ಇವು ಸಿದ್ಧವಾಗಿರ್ತವೆ. ಪ್ರತಿ ಚೀಲದ ಮಧ್ಯದಲ್ಲಿ ಈ ಕರಿಮೆಣಸಿನ ಕಾಂಡವನ್ನು ನಾವು ಕತ್ತರಿಸ್ಕೋಬೇಕು. ಕತ್ತರಿಸಿದಂಥ ಭಾಗವನ್ನು ಮಣ್ಣಲ್ಲಿ ಬೇರು ಬಿಡೋದಕ್ಕೆ ಹೂಳಬೇಕು. ಉಪಯೋಗಿಸುವಂಥ ಪಾಲಿಥೀನ್ ಚೀಲಗಳಿಗೆ ಈ ಸೂರ್ಯನ ಬಿಸಿಲಿಗೆ ಒಡ್ಡಿದ್ದಂಥ ನರ್ಸರಿ ಮಿಶ್ರಣದಲ್ಲಿ ಜೈವಿಕ ಹತೋಟಿ ಮಾಧ್ಯಮವನ್ನು ಬೆರೆಸಿ ಪಾಲಿಥೀನ್ ಚೀಲಗಳಿಗೆ ತುಂಬುವಂಥ ಮಿಶ್ರಣವನ್ನು 2 ಭಾಗ ಮೇಲ್ಮಣ್ಣು, 1 ಭಾಗ ಮರಳು ಅಥವಾ ಗ್ರಾನೈಟ್ ಪುಡಿ ಮತ್ತು 1 ಭಾಗ ಕೊಟ್ಟಿಗೆ ಗೊಬ್ಬರದಿಂದ ನಾವು ತಯಾರಿಸ್ಕೋಬಹುದು. ಅಂದರೆ 2 ಭಾಗದಷ್ಟು ಮೇಲ್ಮಣ್ಣು, 1 ಭಾಗದಷ್ಟು ಮರಳು ಅಥವಾ ಗ್ರಾನೈಟ್ ಪುಡಿ ಮತ್ತು 1 ಭಾಗ ಕೊಟ್ಟಿಗೆ ಗೊಬ್ಬರದಿಂದ ತಯಾರಿಸ್ಕೋಬೇಕಾಗತ್ತೆ. ಬೇರು ಬಿಟ್ಟಿರುವಂಥ ಗೆಣ್ಣುಗಳಲ್ಲಿ 1 ವಾರದ ಸಮಯದಲ್ಲಿ ಹೊಸ ಚಿಗುರು ಬಂದು 2-3 ತಿಂಗಳಿನಲ್ಲಿ ತೋಟದಲ್ಲಿ ನೆಡೋದಕ್ಕೆ ಸಿದ್ಧ ಆಗ್ತವೆ. ಪ್ರತಿದಿನ ಬೆಳೆಯುವಂಥ ಬಳ್ಳಿಗಳಿಗೆ ರೋಸ್ ಕ್ಯಾನು ಅಥವಾ ಸ್ಪ್ರಿಂಕ್ಲರನ್ನು ಉಪಯೋಗಿಸಿ ನೀರನ್ನು ಕೊಡಬೇಕು. ಈ ವಿಧಾನದಿಂದ ವರ್ಷಕ್ಕೆ ಸರಾಸರಿ 60 ಬಳ್ಳಿಗಳನ್ನು ಪ್ರತಿ ತಿಂಗಳು ಕಟಾವು ಮಾಡ್ಕೋಬಹುದು. ಇದುವರೆಗೆ ಕರಿಮೆಣಸು ಸಸಿ ತಯಾರಿಕೆ ಕುರಿತು ಮಾಹಿತಿ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 50 ಕೆಜಿ ಚೀಲವೊಂದಕ್ಕೆ ಇರುವ ಕಾಫಿ ದರ ಹೀಗಿದೆ. ಅರಬಿಕ ಪಾರ್ಚ್ಮೆಂಟ್ 25,500 ರೂಪಾಯಿಂದ 26,200 ರೂಪಾಯಿ, ಅರಬಿಕ ಚೆರಿ 14,250 ರೂಪಾಯಿಂದ 16,000 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 20,300 ರೂಪಾಯಿಂದ 20,700 ರೂಪಾಯಿ, ರೊಬೆಸ್ಟಾ ಚೆರಿ 11,100 ರೂಪಾಯಿಂದ 12,000 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಮೂಲತ ಬೊಯ್ಕೇರಿ ಇಬ್ನಿ ಒಳಮಾಡಿ ಗ್ರಾಮ ಕರಳನ, ಕುಶಾಲ್ ನಗರ ಪಕ್ಕ ಚಿಕ್ಕಬೆಟ್ಟಗೇರಿಲುವ ಸೈಂಜ ನಂದಿ ನೆರವಂಡ ಉತ್ತಪ್ಪ ಅಂಗ ಇಂದು ಮರಣಪಟ್ಟಿತು. ನಂದಿ ನೆರವಂಡ ನಾಚಪ್ಪ ಅಂಗಡಪಪ್ಪ 96 ಬೈತ್ರ ನಂದಿ ನೆರವಂಡ ಉತ್ತಪ್ಪ ಎಂಗಡ ಆಕೇರಿ ಕಾರ್ಯ ನಾಳೆ 12 ಗಂಟೆಗ್ ಚಿಕ್ಕಬೆಟ್ಟಗೇರಿಲುಳ್ಳ ಸ್ವಂತ ಮನೆಯ ನಡಪಂದು ಒಕ್ಕಕಾರ ಅರ್ಚಿಟಿತು. ನಿಧನ ಸುದ್ದಿ ಕೇಳಿದಿರಿ. ಸುದ್ದಿ ಜುಂಪೆ ಪ್ರಾಯೋಜಕರು ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆರಂಭಗೊಂಡು ಕಳೆದ ಸತತ 14 ವರ್ಷಗಳಿಂದ 100% ಫಲಿತಾಂಶದೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿರುವ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೇರಂಬಾಣೆ. ಇಲ್ಲಿ ಪ್ರೀ ನರ್ಸರಿಯಿಂದ 9ನೇ ತರಗತಿವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಾಟೋಳಂಡ ವಿಜು 9448721240. ಸುದ್ದಿ ಜೊಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಸರ್ಕಾರಿ ಸ್ಕೂಲ್ಗಳ ಶೈಕ್ಷಣಿಕ ಪ್ರಗತಿ, ಇಸ್ಕೂಲ್ ಅಭಿವೃದ್ಧಿ ಹಾಗೆ ಬಲವರ್ಧನೆಗಾಗಿ ಸರ್ಕಾರ ರೂಪಿಸಿರುವ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ತೇಳುವ ಕಾರ್ಯಕ್ರಮದಡಿಲಿ ಸರ್ಕಾರಿ ಇಸ್ಕೂಲ್ಗಳ ಅಭಿವೃದ್ಧಿ ಮತ್ತು ಶ್ರೇಯ ಅಭಿವೃದ್ಧಿಗಳಲ್ಲಿ ಇಸ್ಕೂಲ್ ಕಲಿತ ಹಿರಿಯ ವಿದ್ಯಾರ್ಥಿಗ, ಪೋಷಕರು, ನಾಗರಿಕರು ಹಾಗೆ ದಾನಿಗ ಹೆಚ್ಚಿನ ಸಹಕಾರ ಮತ್ತು ಪ್ರೋತ್ಸಾಹ ಕೊಡಕುತ್ತ ಜಿಲ್ಲಾ ಇಸ್ಕೂಲ್ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರಾದ ಸಿ ರಂಗಧಾಮಪ್ಪ ಅವು ಮನವಿ ಮಾಡಿಳು. ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ ಸೋಮರ್ಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೆ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ಅಭಿಯಾನದ ವತಿಯಿಂದ ಕುಶಾಲ್ ನಗರ ಗೂಡೆಗಳ ಸರ್ಕಾರಿ ಪ್ರೌಢ ಇಸ್ಕೂಲ್ ಏರ್ಪಡಿಸಿದ್ದ ಕಾರ್ಯಕ್ರಮದ ಅನುಷ್ಠಾನದ ಬಗ್ಗೆ ಏರ್ಪಡಿಸಿದ ಸಮಾಲೋಚನಾ ಸಭೆಯನ್ನು ಉದ್ಘಾಟಿಸಿ ಇವು ಮಾತಾಡ್ದು. ಹಾಗೆ ಇಸ್ಕೂಲ್ಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಈ ಕಾರ್ಯಕ್ರಮ ಸಹಕಾರಿಯಾದೆ ಅಂತ ಹೇಳ್ದು. ಸೋಮರ್ಪೇಟೆ 66/11 kV ಕರೆಂಟು ಮಾರ್ಗಲಿ ರಿಪೇರಿ ಕೆಲಸ ಇರುವುದರಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ ಹಿಂಬತ್ತು 5 ಗಂಟೆ ಮುಟ ಯಡೂರು, ತಲ್ತಾರೆ, ಶೆಟ್ಟಳ್ಳಿ, ಕಿರಗುಂದೂರು, ತಾಕೇರಿ, ಗಿಜಗನಮನೆ, ತೋಳೂರು, ಶೆಟ್ಟಳ್ಳಿ, ಹೊಸಬೀಡು, ಕಲ್ಕಂದೂರು, ಬಸವನಕಟ್ಟೆ, ನಗರಳ್ಳಿ, ಹೆಮ್ಮನಗದ್ದೆ, ಶಾಂತಳ್ಳಿ, ಬೆಟ್ಟದಳ್ಳಿ, ಬೀದಳ್ಳಿ, ಕುಂದಳ್ಳಿ, ಹೆಗ್ಗಡಮನೆ, ಹರಗ, ಕುಂಬಾರಗಡಿಗೆ ಹಂಗೆ ಸುತ್ತಮುತ್ತ ಪ್ರದೇಶಗಳಲ್ಲಿ ಕರೆಂಟ್ ಇರದಲೇ ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ದೇಸಿ ಬೆಳೆಗಳ ಸಂರಕ್ಷಣೆ ಮತ್ತು ಉತ್ತೇಜನ ಕಾರ್ಯಕ್ರಮದಡಿಲಿ ಅಳ್ದು ಹೋಗ್ತಿರುವ ಸ್ಥಳೀಯ ಬೆಳೆಗಳನ್ನ ಸಂಗ್ರಹಿಸಿ ಮತ್ತೆ ರಕ್ಷಿಸುವ ಉದ್ದೇಶದಿಂದ ಸಮುದಾಯದ ಬೀಜ ಬ್ಯಾಂಕ್ ಸ್ಥಾಪನೆ ಮಾಡಿಕೆ ಈ ಹಿಂದೆ ಘೋಷಣೆ ಮಾಡಿದ್ದು. ಈ ಕಾರ್ಯಕ್ರಮದಡಿಲಿ ಭತ್ತ, ರಾಗಿ, ಜೋಳ, ತೊಗರಿ, ಹುರುಳಿ, ಅವರೆ, ಅಲಸಂಡೆ, ಮಡಿಕೆಕಾಳು, ಕೊರಲೆ, ಹಾರಕ, ಬರಗು, ಗೋಧಿ, ಮೆಣಸಿನಕಾಯಿ ಮತ್ತೆ ಸಲಹಾ ಸಮಿತಿ ಶಿಫಾರಸು ಮಾಡಿರುವ ಬೆಳೆಗ ಸೇರಿದ್ದು ಕಣ್ಮರೆಯಾಗ್ತಿರುವ ದೇಸಿ ತಳಿಗಳನ್ನ ಮೂಲ ಸಮೀಕ್ಷೆ ಗುರುತಿಸಿ ಸಂರಕ್ಷಣೆ ಮಾಡುವ ಗುರಿ ಹೊಂದಿದ್ದು ಹಿಂದೆಯಿಂದಲೂ ದೇಸಿ ತಳಿ ಕೃಷಿ ಮಾಡ್ತಿರೋಕೆ ಬೆಂಬಲ ಪ್ರೋತ್ಸಾಹ ಹಣನ ಈ ಯೋಜನೆಯಲ್ಲಿ ಕೊಟ್ಟವೆ. ಈ ಯೋಜನೆಯಲ್ಲಿ ಪ್ರೋತ್ಸಾಹಧನ ಪಡೆಯುವ ರೈತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೆ ಒಪ್ಪಿಗೆ ಇರೋಕು, ಹಾಗೆ ಬೀಜ ಬ್ಯಾಂಕ್ ತಳಿಗಳ ಬೀಜಗಳನ್ನ ಇರಿಸಿಕೆ, ರೈತರು ಕಡ್ಡಾಯಾಗಿ ಅಗತ್ಯ ಪ್ರಮಾಣದ ದೇಸಿ ತಳಿಗಳ ಬೀಜಗಳನ್ನ ಕೊಡಿಕೆ ತಯಾರಿರೋಕು, ಈಗಾಗಲೇ ದೇಸಿ ತಳಿಗಳನ್ನ ಬೆಳೆದು ರಕ್ಷಣೆ ಮಾಡುತ್ತಿರುವ ರೈತರು ಇದೇ ತಿಂಗಳ ತಾರೀಕು 31 ಒಳಗೆ ನೋಂದಾಯಿಸಿ ಕಣಿಕೆ, ಹಾಗೆ ಈ ಯೋಜನೆಯ ಉಪಯೋಗ ಪಡ್ಕೊಳ್ಳುವಂಗೆ ಕೃಷಿ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸಿದರು. ಕೊಡಗು ಜಿಲ್ಲಾ ಹಾಪ್ಕಾಮ್ ಸಂಸ್ಥೆ ತೋಟಗಾರಿಕೆ ಇಲಾಖೆನ ಸಹಯೋಗಲಿ ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ಕಟ್ಟಡದ ಆವರಣದಲ್ಲಿ ನಾಳೆಯಿಂದ ಇದೇ ತಿಂಗಳ ತಾರೀಕು 26 ಮುಟ ಹಲಸು ಮತ್ತು ಮಾವು ಮೇಳ ಏರ್ಪಡಿಸಿದ್ದು ಈ ಕಾರ್ಯಕ್ರಮದ ಉದ್ಘಾಟನೆ ನಾಳೆ ಹೊತ್ತಾರೆ 10:30 ನಡೆದಿದೆ. ಕನ್ನಡಲ್ಲಿ ಕೇಳಿಪಟ್ಟ ಸಾಹಿತಿ ಬಾನು ಮುಷ್ಟಾಕ್ ಮತ್ತು ಅನುವಾದಕಿ ದೀಪಾ ಬಾಸ್ತಿ ಇವು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿನ ಪಡ್ಕೊಂಡಿದ್ದು. ಬಾನು ಮುಷ್ಟಾಕ್ ಅವರ ಎದೆಯ ಹಣತೆ ಪುಸ್ತಕದ ಅನುವಾದಿತ ಹಾರ್ಟ್ ಲ್ಯಾಂಪ್ಗೆ ಈ ಸತಿನ ಬೂಕರ್ ಪ್ರಶಸ್ತಿ ಸಿಕ್ಕಿಟ್ಟು ದೀಪಾ ಬಾಸ್ತಿಯವು ಮಡಿಕೇರಿಯವರಾದ ಕಾಫಿ ಬೆಳೆಗಾರ ಚೆಟ್ಟೀರ ನಾಣೆಯ ಅವರ ಪತ್ನಿಯಾಗಳು. ಮೂನಾಡು ಪದವಿ ಪೂರ್ವ ಕಾಲೇಜಲ್ಲಿ ಎನ್ಸಿಸಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಪಳಗಂಡ ಪ್ರಕೇಶ್ ಕಾವೇರಪ್ಪ ಅವು ನಾಗಪುರಲೈ ಎನ್ಸಿಸಿ ಆಫೀಸರ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ ಹೆಚ್ಚುವರಿ ತರಬೇತಿ ಮಾಡಿ ಕ್ಯಾಪ್ಟನ್ ಆಗಿ ಬಡ್ತಿ ಪಡೆದಳು. ಇವು ಮೂರ್ನಾಡ್ಲು ಪದವಿ ಪೂರ್ವ ಕಾಲೇಜಲ್ಲಿ ಇತಿಹಾಸ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾಳು. ಕೇಂದ್ರ ಸಂಸದೀಯ ಸ್ಥಾಯಿ ಸಮಿತಿ ತಂಡದ ಸದಸ್ಯರು ಮಡಿಕೇರಿ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಿದರು. ಜನರಲ್ ತಿಮ್ಮಯ್ಯ ಅವರ ಹುಟ್ಟು, ಬೆಳವಣಿಗೆ, ವಿದ್ಯಾಭ್ಯಾಸ, ಸೇನಾ ಕ್ಷೇತ್ರದಲ್ಲಿನ ಸಾಧನೆ ಬಗ್ಗೆ ಮಾಹಿತಿ ಪಡ್ಕೊಂಡು ಈ ಹೊತ್ತಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ, ಕೊಟ್ಟೂರು, ಚೇರಂಬಾಣೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಕೋಪಟ್ಟಿ ಗ್ರಾಮ ಚನ್ನಪ್ಪಂಡ ಒಕ್ಕತ್ರಾಯಿನ ಮನೇಲಿ ಶ್ರೀ ಅಮ್ಮನೂರು ದೇವಿರ ಪೂಜೆ ಇದೇ 23 ಬೊಳ್ಳಿಯಾಚ ಪೊಲಕ 12 ನಡ್ಪ. ಊರುಕಾರ ನೆರೆಮನೆಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾದ್ಯ ಬಂತು ತೀರ್ಥ ಪ್ರಸಾದ ಸ್ವೀಕರಿಸಿಟ್ಟಿತ್ತು ದೇವಿರ ಆಶೀರ್ವಾದ ಪಡೆದು ಕೋಪಟ್ಟಿ ಗ್ರಾಮ ಚನ್ನಪ್ಪಂಡ ಒಕ್ಕಕಾರ ಕಟ್ಟಣಿತ್ತು. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಪಿಯು ಕಾಲೇಜ್ ಪೊನ್ನಂಪೇಟೆ ಕೊಡಗು. ಇಲ್ಲಿ ಪಿಸಿಎಂಬಿ, ಪಿಸಿಎಂಸಿ, ಇಬಿಎಸ್ಸಿ, ಇಬಿಎಂ ಆಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಸ್ಟೇಟ್, ಡಿಸ್ಟ್ರಿಕ್ಟ್ ಮತ್ತು ಸ್ಕೂಲ್ ಟಾಪರ್ಸ್ ಹಾಗೂ ಸ್ಪೋರ್ಟ್ಸ್ ಅಲ್ಲಿ ನ್ಯಾಷನಲ್ ಮತ್ತು ಸ್ಟೇಟ್ ಲೆವೆಲ್ ಅಚೀವರ್ಸ್, ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಚೀವರ್ಸ್ ಗಾಗಿ ಸ್ಪೆಷಲ್ ಸ್ಕಾಲರ್ಶಿಪ್, ಫ್ರೀ ಶಿಪ್ಸ್ ಮತ್ತು ಫ್ರೀ ಕನ್ಸೆಷನ್ ಸೌಲಭ್ಯ. ಬೆಸ್ಟ್ ಸ್ಪೋರ್ಟ್ಸ್ ಅಮ್ಯುನಿಟೀಸ್ ಹಾಗೂ ಗರ್ಲ್ಸ್ ಮತ್ತು ಬಾಯ್ಸ್ ಗಾಗಿ ಸೆಪರೇಟ್ ಹಾಸ್ಟೆಲ್, ಎಕ್ಸ್ಕ್ಲೂಸಿವ್ ಜೆಡಬ್ಲ್ಯೂ, ನೀಟ್, ಸಿಇಟಿ ಮತ್ತು ಎನ್ಡಿಎ ಕೋಚಿಂಗ್ ಜೊತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9611555547. ಕುಂಜೇರಿ ಚೊಟ್ಟರ ಒಕ ಕರಡ ಮುತ್ತಣ್ಣ ಅಜ್ಜಂಡ ಮುಂದೆ ಮನೆಯಲ್ಲಿ ಕೊರ್ತಿಕು ಕೊಡುಪ ಕೊಯ್ಮೆ ಇದೇ ಮೇ 23 ಬೊಳ್ಳ್ಯಾಚೆ ಮಧ್ಯಂತರ ಮೀದ ದಂಡಗಟ್ಟಿಗೆ ನಡಪ ಆನಗೊಂಡು ಒಕ್ಕಕಾರ ತಾಮನಿ ಬೊಮ್ಮಕ್ಕ ಭಕ್ತಾದಿಯ ಸಂಸಾರೋಡ ನೇರ ಕೊತ್ತು ಬಂದಿತ್ತು ತಂಗಡ ಪರಕ್ಕೆ ಕಾಣಿಕೆನ ಒಪ್ಪಿಟ್ಟಿದ್ದು ದೇವಡ ತೀರ್ಥ ಪ್ರಸಾದ ಪಡೆದು ಉಣ್ಣು ಚೊಟ್ಟರ ಒಕ್ಕಕಾರ ಕಟ್ಟಣಿತು. ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್ ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್ ವಿರಾಜಪೇಟೆ. ಮಡಿಕೇರಿ ತಾಲೂಕು ಚರಂಡೇಟಿ ಗ್ರಾಮತ್ರ ಅಂಜಪ್ಪಂಡ ಒಕ್ಕಡಲ್ಲಿ ಇಂದು ಪಿಂಜ ನಾಳೆ ಮಹಾವಿಷ್ಣು ಮೂರ್ತಿ ತೆರ ಪಿಂಜ ಪಾಷಣ ಮೂರ್ತಿ ಕೋಲ ನಡಪ. ಇಂದು ಬೈಟು 8 ಮೂರ್ತಿ ಕೋಲ 23, ನಾಳೆ ಬೊಳ್ಳಿ ಅಚ್ಚಪಲಕ 9 ವಿಷ್ಣು ಮೂರ್ತಿ ಮೇಲೇರಿ ಪಿಂಜ ಗುಳಿಗ ತೆರೆ ಬೈಟು ಬಾರಣಿ ಪ್ರಸಾದ ಇಪ್ಪ. ಒಕ್ಕಕಾರ ಊರುಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾದ್ಯ ದಾನಿಯ ಎಲ್ಲ ಬಂತು ತೀರ್ಥ ಪ್ರಸಾದ ಸ್ವೀಕಾರ ಮಾಡೋಣಂದು ಅಂಜಪ್ಪಂಡ ಒಕ್ಕ ಪಟ್ಟೆದಾರ ಪಿಂಜ ಒಕ್ಕಕಾರ ಕಟ್ಟಣಿತು. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ನೆಲಜಿ ಗ್ರಾಮ ಮಾಳೆಯಂಡ ಪ್ರದೀಪ್ ಪೂಜಾ ದಂಪತಿ ರಾಮೋವೋ ಪ್ರನಿಲ್ ಚಿನ್ನಪ್ಪಂಡ ದಂಡನೆ ಕಾತ್ರ ಪುಟನ ನಮ್ಮೆ ಇಂದು ಕುಂಜಿ ಮಾಳೆಯಂಡ ಪ್ರನಿಲ್ ಚಿನ್ನಪ್ಪಂಡ ಬೌಸ್ ನಂದಾಡು ಗುರುಕಾರನೋ ಇಗುತಪ್ಪೋ ಕಾವೇರಮ್ಮರ ಆಶ್ವದ ಎಕ್ಕಲು ಇರಡನ್ನು ನಲ್ಲಾಮೆ ಬಂದಿತ್ತು ಪಪ್ಪ ಅಮ್ಮ ಅಕ್ಕ ಪ್ರಿಶಿಲ್ ಭೋಜಕ ತಾತಾವಯ್ಯ ಮಾಳೆಯಂಡ ಕುಟ್ಟಪ್ಪ ಜಾನಕಿ ಇನ್ನೋರು ತಾತಾವಯ್ಯ ಕಲಿಯಂಡ ವಾಸು ನಂಜಪ್ಪ ಪುಷ್ಪ ಕುಂಜಿಲ ಗ್ರಾಮ ಪಿಂಜ ಸಂಸಾರಕಾರ ಬೆಂದು ಚಂಗಾದ್ಯ ಪ್ರನಿಲ್ ಚಿನ್ನಪ್ಪ ಹ್ಯಾಪಿ ಬರ್ಡೇ. ರಾತ್ರಿ ನಿದ್ರೇನೆ ಇಲ್ಲ, ಸೊಳ್ಳೆ ಶೆಕೆ ಬೇರೆ, ಹಳೆ ಫ್ಯಾನ್ ಕೊಟ್ಟು ಹೊಸದು ತನ್ನಿ. ಓಕೆ, ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಎಕ್ಸ್ಚೇಂಜ್ ಆಫರ್ ಇದೆ, ಅಲ್ಲಿಂದಲೇ ತಗೊಳ್ಳೋಣ. ಎಸಿ, ಏರ್ ಕೂಲರ್, ಫ್ಯಾನ್, ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಮಿಕ್ಸಿ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದೆಂಡೊಳ್ಳ ಕುಂಜೀರ ಗಿರೀಶ್ ಭೀಮಯ್ಯ. ಆಪರೇಷನ್ ಸಿಂಧೂರ ಯಶಸ್ಸರ ಮಾರಿಪತ್ತು ನಾಳೆ ಮಡಿಕೇರಿಯಲ್ಲಿ ಬಲ್ಯ ವಿಜಯೋತ್ಸವ ಮೆರವಣಿಗೆ ಪಿಂಜ ತಿರಂಗ ಯಾತ್ರೆ ನಡಪಂದು ಸಮಿತಿರ ಸಂಚಾಲಕ ಕೆ ದಿನೇಶ್ ಕುಮಾರ್ ಅರಿಚಿಟ್ಟಿತ್ತು. ಇದಂಡ ಅದನೆಲ್ಲು ನಾಳೆ ಪೊಲಕ 10:30 ಮಡಿಕೇರಿ ಬನ್ನಿ ಮಂಡಪತಿಂಜ ಗಾಂಧಿ ಪರಂಬುಕತ್ತನೆ ತಿರಂಗ ಯಾತ್ರೆ ಪಿಂಜ ಗಾಂಧಿ ಪರಂಬುಲು ಸಭಾ ಕಾರ್ಬಾರ ಏರ್ಪಾಡು ಮಾಡಿತ್ತು. ಸಭಾ ಕಾರ್ಬಾರರ ಕೊರವು ಕಾರ್ಯಕ್ರಮ ನಿವೃತ್ತ ಕರ್ನಲ್ ಚೋಂದಮ್ಮ ಅವು ವಹಿಸುವ ವೇದಿಕೆಯಲ್ಲಿ ನಿವೃತ್ತ ಸೇನಾಧಿಕಾರಿಯ ಕೂಡಿಯಾಡುವ ಅಂದು ದಿನೇಶ್ ಕುಮಾರ್ ಅರಿಚಿಟ್ಟಿತ್ತು. ಕನ್ನಡತ್ತು ಕೇಳಿಪೋನ ಸಾಹಿತಿ ಬಾನು ಮಸ್ತಾಕ್ ಪಿಂಜ ಅನುವಾದಕಿ ದೀಪಾ ಬಾಸ್ತಿ ಇವು ಅಂತಾರಾಷ್ಟ್ರೀಯ ಭೂಕರ್ ತೊಮ್ಮನಕ್ಕೆ ಭಾಜನಳಾಯಿತು. ಬಾನು ಮಸ್ತಾಕ್ ಐಂಡ ಎದೆಯ ಹಣತೆ ಪುಸ್ತಕತ್ರ ಅನುವಾದಿತ ಹಾರ್ಟ್ ಕ್ಯಾಂಪ್ಗೆ ಈ ಕುರಿರ ಭೂಕರ್ ಪ್ರಶಸ್ತಿ ಕಟ್ಟಿತ್ತು. ದೀಪಾ ಬಾಸ್ತಿ ಅವು ಮಡಿಕೇರಿ ಕರಳನ ಕಾಫಿ ಪ್ಲಾಂಟರ್ ಚಟ್ಟಿರ ನಾಣಯ ಐಂಡ ಪುಣ್ಯ. ದೇಸಿ ಬೊಳೆರ ರಕ್ಷಣೆ ಪಿಂಜ ಪುರುಡು ಕೊಡುಪ ಕಾರ್ಬರ್ ರಡಿಲು ಕಣ್ಮರೆ ಆಯಂಡುಳ ಸ್ಥಳೀಯ ಬೊಳೆನ ರಕ್ಷಣೆ ಮಾಡೋಕೆ ಪಿಂಜ ಕಾತು ಬೆಪ್ಪ ಉದ್ದೇಶ ತಂಜ ಒಂದು ಸಮುದಾಯ ಬೀಜ ಬ್ಯಾಂಕ್ ಸ್ಥಾಪನೆ ಮಾಡುವ ಅಂದು ದಂಡಾರ್ಥ 24 ಆಯವ್ಯಯತ್ತು ಘೋಷಣೆ ಮಾಡಿತು. ದೇಶಿ ತಳಿನ ಬೊಳತಿಯನ್ನುಳ ರೈತಂಗ ಮೇ 30 ಮುಪ್ಪಡೆ ಬೊಳಂದಂಡುಳ ಬೊಳೆರ ವಿವರತೋಡೆ ನೋಂದಾವಣೆ ಮಾಡಿತು. ಪಿಂಜ ಈ ಯೋಜನೆಯ ಉಪಯೋಗ ಪಡೆದೋಕೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಚಂದ್ರಶೇಖರ್ ಅರಿಚಿಟ್ಟಿತ್ತು. ಈ ಯೋಜನೆಯಲ್ಲಿ ಪೆದ ನೋಂದಣಿ ಪಿಂಜ ಏರ ಅರಿವುಕ್ಕೆ ಪಕ್ಕತ್ತುಳ ರೈತ ಸಂಪರ್ಕ ಕೇಂದ್ರ ಪಿಂಜ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಸಂಪರ್ಕ ಮಾಡೋಕೆ ಪ್ರಕಟಣೆ ಅರಿಚಿಟ್ಟಿತ್ತು. ಕೇಂದ್ರ ಸಂಸದೀಯ ಸ್ಥಾಯಿ ಸಮಿತಿ ತಂಡತ್ರ ಸದಸ್ಯಂಗ ಮಡಿಕೇರಿಯಲ್ಲುಳ್ಳ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನಕ್ಕೆ ಇಂದು ಬಂದಿತ್ತು ವೀಕ್ಷಣೆ ಮಾಡಿಚಿ. ಜನರಲ್ ತಿಮ್ಮಯ್ಯ ಆಯಂಡ ಪುಟ್ಟು ಬೊಳಚೆ ಪಡಿಪು ಸೇನಾ ಕ್ಷೇತ್ರತ್ರ ಸಾಧನೆ ಪಿಂಜ ಫಲತರ ಅರಿವುನ ಗೌಡಂಡ ತಿಮ್ಮಯ್ಯ ಅವು ಮಾಹಿತಿ ಕೊಡ್ತತ್ತು. ಮೂರ್ನಾಡು ಪದವಿ ಪೂರ್ವ ಕಾಲೇಜಿಲು ಎನ್ಸಿಸಿ ಅಧಿಕಾರಿಯಾಯಿತು ಸೇವೆ ಮಾಡಿಯಂಡುಳ್ಳ ಪಳಂಗಂಡ ಪ್ರಕಾಶ್ ಕಾವೇರಪ್ಪ ಇಂಗ ನಾಗಪುರತ್ಲುಳ್ಳ ಎನ್ಸಿಸಿ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಲು ಹೆಚ್ಚುವರಿ ತರಬೇತಿ ಮಾಡಿತ್ತು ಕ್ಯಾಪ್ಟನ್ ಆಯಿತು ಬಡ್ತಿ ಪಡೆದಿತ್ತು. ಹಿಂಗ ಮೂರ್ನಾಡ್ ಪದವಿ ಪೂರ್ವ ಕಾಲೇಜಲ್ಲಿ ಇತಿಹಾಸ ಉಪನ್ಯಾಸಕಗಳಾಯ್ತು ಸೇವೆ ಮಾಡ್ಯಾನು. ಕೆಲಸತ್ರ ಜಾಗತ್ತು ಪೊಮ್ಮಕಡ ಮೇಲೆ ನಡುಪ ದೌರ್ಜನ್ಯ ತಡುಪಕ್ಕೆ 2013 ಕಾಯ್ದೆಕ್ಕೆ ಸಂಬಂಧಪಟ್ಟನಕ್ಕೆ ಸಂಪನ್ಮೂಲ ವ್ಯಕ್ತಿಯಾನ ಪಿಯಾಲಿ ಬೋಪಣ್ಣ ಅವು ಇಂದು ವಿಡಿಯೋ ಸಂವಾದ ಮೂಲಕ ಮಾಹಿತಿ ಕೊಡ್ತತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಪಿಂಜ, ಮಹಿಳಾ ಪಿಂಜ, ಮಕ್ಕಳ ಅಭಿವೃದ್ಧಿ ಇಲಾಖೆ ಆದನೆಯಲ್ಲಿ ಏರ್ಪಾಡು ಮಾಡಿ ತಿಂಜ ವಿಡಿಯೋ ಸಂವಾದತ್ತದೆ. ಜಿಲ್ಲಾ ಪಿಂಜ ತಾಲೂಕು ಮಟ್ಟದ ಅನುಷ್ಠಾನ ಅಧಿಕಾರಿಯ, ಸ್ಥಳೀಯ ದೂರು ನಿವಾರಣಾ ಸಮಿತಿ ಅಧ್ಯಕ್ಷಂಗ ಪಿಂಜ ಸದಸ್ಯಂಗ, ಪಿಂಜ ಆಂತರಿಕ ದೂರು ನಿವಾರಣಾ ಸಮಿತಿಯ ಅಧ್ಯಕ್ಷಂಗ ಪಿಂಜ ಸದಸ್ಯಂಗ ಕೂಡಿಯಾಡಿ ತಿಂತ. ಸೋಮಾರ್ಪೇಟೆ 66/11 ಕೆವಿ ವಿದ್ಯುತ್ ವಿತರಣಾ ಕೇಂದ್ರದ ಲೈನ್ ರಿಪೇರಿ ಕಾರ್ಬರ್ ಉಳ್ಳಾನಗುಂಡು ಈ ಕೇಂದ್ರ ತಿಂಜ ಪೊರಬುವ F2